ಒಂದು ಹೊಸ ಆವಿಷ್ಕಾರನೇ ಆಗಿದೆ ರೈತರಿಗೆ. ಯಾಕಂತಂದ್ರೆ ಈ ವೇಸ್ಟ್ ಡಿಕಂಪೋಸರ್ ಅನ್ನೋದು ಇದರಲ್ಲಿ ನಮಗೆ ಕೋಟಿಗಟ್ಟಲೆ ಸೂಕ್ಷ್ಮ ಅಣುಜೀವಿಗಳು ಇದರಲ್ಲಿ ಸೇರ್ಕೊಂಡಿದೆ. ಇದು ಏನು ಅಂತಂದ್ರೆ ಇಮಿಡಿಯೇಟ್ ಅಂದ್ರೆ ಕಡಿಮೆ ಅವಧಿಯಲ್ಲಿ ಅಂದ್ರೆ 30 ದಿವಸ ಅಥವಾ 45 ದಿವಸದಲ್ಲಿ ನಮ್ಮ ಏನು ದನ ಕರುಗಳು ತಿಂದು ಉಳಿದಿರ್ತಕ್ಕಂತ ವೇಸ್ಟ್ ಇರ್ಬೋದು ಅಥವಾ ಹೊಲದಲ್ಲಿ ಉಳಿದಿರ್ತಕ್ಕಂಥ ವೇಸ್ಟ್ ಇರ್ಬೋದು, ಇದನ್ನ ನಾವು ಬೇಗನೆ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಕ್ಕಂಥ ಶಕ್ತಿ ಈ ಒಂದು ವೇಸ್ಟ್ ಡಿಕಂಪೋಸರ್ಗಿದೆ. ಆಮೇಲೆ ಇದು ಏನಂದ್ರೆ 1 ಸೀಸೆ ಸುಮಾರು ನಮಗೆ ಏನಂತಂದ್ರೆ 20 ml ಇದೆ. 20 ml 20 ರೂಪಾಯಿ ನಿಮಗೆ ಖರ್ಚಿನಲ್ಲಿ ಈ ಒಂದು 20 ರೂಪಾಯಿ ನಾವು ಖರ್ಚು ಮಾಡಿದರೆ 20 ml ಸಿಗುತ್ತೆ. ಈ ಒಂದು ಸೀಸೆಯಲ್ಲಿ 1 ವರ್ಷಕ್ಕೆ 1,00,000 metric tons ಅಷ್ಟು ನಾವು ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಬೋದು. ಹೌದು, ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 1 20 ರೂಪಾಯಿ ಖರ್ಚು ಮಾಡಿದ್ರೆ 1,00,000 metric tons ಗೊಬ್ಬರ ಅಂದ್ರೆ ಎಷ್ಟು ಭೂಮಿಗೆ ಸಾವಯವ ಅಂಶನ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ವೇಸ್ಟ್ ಕಂಪೋಸರ್ ನ ಒಂದು ಮಹತ್ವ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಅವಶ್ಯಕತೆನೂ ಇದೆ. ಇದು ನಿಮಗೆ ಕಡಿಮೆ ಬೆಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಾವು ಬಂದ್ರೆ ಇಲ್ಲಿ ನಾವು ನಿಮಗೆ ಫ್ರೀ ಇದರಲ್ಲಿ ಆಕ್ಚುಲಿ 20 ರೂಪಾಯಿ ಇರೋದು ಫ್ರೀ ಇದರಲ್ಲೇ ಕೊಡ್ತಾ ಇದ್ದೀವಿ. ಅದನ್ನ ನೀವು ಅಟ್ಲೀಸ್ಟ್ ನೀವು ಮಲ್ಟಿಪ್ಲೈ ಮಾಡ್ಕೋಬಹುದು. ಅಂದ್ರೆ ಈಗ ವೇಸ್ಟ್ ಡಿಕಂಪೋಸರ್ ಅನ್ನ ಬಳಸಲೇಬೇಕು ರೈತ. ಹೌದು ಹೌದು ಸರ್. ಆಮೇಲೆ ನೀವು ಹೇಳಿದ್ರೆ ಆರಂಭದಲ್ಲಿ ಈಗ ಉಳುಮೆ ಮಾಡಲಿಕ್ಕೆ ಆರಂಭಿಸುವ ಸಂದರ್ಭದಲ್ಲಿ ರೈತರು ಹೊಲವನ್ನ ಸ್ವಚ್ಛ ಮಾಡ್ತಾರೆ. ಹೌದು, ಕಸ ಸಾಕಷ್ಟು ಸಂಗ್ರಹ ಆಗ್ತದೆ. ಹೌದು ಹೌದು. ಆದ್ರೆ ಏನ್ ಮಾಡ್ತಾರೆ, ಬದುವಿಗೆ ಹಾಕೋ ಇನ್ನೆಲ್ಲೋ ಹಾಕಿ ಅದನ್ನ ಸುಟ್ಟು ಬಿಡ್ತಾರೆ. ಹೌದು. ಆದ್ರೆ ಅದನ್ನೇ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು, ಡಿಕಂಪೋಸರ್ ಬಳಕೆ ಮಾಡ್ಕೋಬಹುದು. ಸೊ ಹಾಗಾದ್ರೆ ಈ ವೇಸ್ಟ್ ಡಿಕಂಪೋಸರ್ ಅಂತಕ್ಕಂಥದ್ದು ನೀವ್ ಹೇಳಿದ್ರಿ ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ, ಇದು ಕಂಪನಿಯವರ ಕಡೆಯಿಂದ ನೇರವಾಗಿ 20 ರೂಪಾಯಿ ಇದರಲ್ಲಿ ಸಿಗುತ್ತೆ, ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ. ಹೌದು ಹೌದು ಹೌದು ಹೌದು ಹೌದು. ಜೊತೆಗೆ ಕೆವಿಕೆ ನಮ್ಮ ಕೆವಿಕೆಯಲ್ಲಿ ಬಂದ್ರೆ ನಾವು ಹೆಚ್ಚು ಕಡಿಮೆ ಉಚಿತವಾಗಿ ಒಬ್ಬರಿಗೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬಹುದು. ಅಂದ್ರೆ ಇದನ್ನ ಹೇಗೆ ತಯಾರಿಸೋದು? ಓಕೆ, ಅದರ ವಿಧಾನ ಬಗ್ಗೆ ಹೇಳಿ. ಇಲ್ಲಿ ಏನಂತಂದ್ರೆ ನಾವು ಒಂದು ಈ ಒಂದು ದ್ರಾವಣ ತಯಾರನ್ನ ಮಾಡಿಕೊಳ್ತಕ್ಕಂತ ಒಂದು ಕಲೆ ರೈತರು ಅವರೇ ಅಳವಡಿಸ್ಕೊಂಡ್ಬಿಟ್ರೆ ನೀವು 20 ರೂಪಾಯಿನೂ ಬೇಕಾಗಿಲ್ಲ. ನೀವೇ ಆ ದ್ರಾವಣ ರೆಡಿ ಮಾಡಿಕೊಂಡು ನೀವು ಬೇಕಾದ್ರೆ ಲೀಟರ್ ಅಥವಾ ಡ್ರಮ್ ಗಟ್ಟಲೆನೂ ಕೂಡ ಮಾರಾಟ ಮಾಡಬಹುದು. ಯಾಕಂದ್ರೆ ರೈತರಿಗೂ ಕೂಡ ಸಾವಯವ ಇದನ್ನ ಹಂಚಿದಂಗೆ ಆಗುತ್ತೆ. ಆಮೇಲೆ ನೀವು ಕೂಡ ನಿಮ್ಮ ಜಮೀನಿಗೆ 10 ಎಕರೆ ಇರ್ಬೋದು, 20 ಎಕರೆ, ಇವನ್ 1 ಎಕರೆಯಿಂದ ಹಿಡಿದು ಕೂಡ ನೀವು ನಿಮ್ದೇ ಆಗಿರ್ತಕ್ಕಂಥ ಸಾವಯವ ಇವನ್ನ ವೇಸ್ಟ್ ಅನ್ನ ಈ ಒಂದು ವೇಸ್ಟ್ ಡಿಕಂಪೋಸರ್ ಅಲ್ಲಿ ನಾವು ಇದನ್ನ ಮಾಡಿ ಸ್ಪ್ರೇ ಮಾಡಿ ಡಿಕಂಪೋಸ್ ಮಾಡ್ಕೋಬಹುದು. ಬಟ್ ಇದನ್ನ ನಿಮ್ಮಿಂದ ಸಿಗುವಂತ ಈ ಡಿಕಂಪೋಸರ್ ಇಂದ ಮತ್ತೆ ಮತ್ತೆ ಅವರು ಮನೆಯಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದನ್ನ ಹೆಂಗ ಅನ್ನೋದನ್ನ ನಾನು ನಂತರ ಇದರಲ್ಲಿ ಹೇಳ್ತಾ ಇದ್ದೀನಿ. ಈಗ ನಾವು ಏನಂತಂದ್ರೆ ನಮಗೆ ವೇಸ್ಟ್ ಡಿಕಂಪೋಸರ್ ಮಾಡ್ಲಿಕ್ಕೆ ಕೆಲವೊಂದು ಸಲಕರಣೆಗಳು ಏನೇನು ಬೇಕಾಗುತ್ತೆ ಅಂದ್ರೆ ಒಂದು ಡ್ರಮ್ 200 ಲೀಟರ್ ಒಂದು ಡ್ರಮ್ ಬೇಕಾಗುತ್ತೆ, ಜೊತೆಗೆ 2 kg ಬೆಲ್ಲ, 2 kg ಬೆಲ್ಲ, ಆಮೇಲೆ ಒಂದು 20 ml ಇರ್ತಕ್ಕಂತ ಏನು ವೇಸ್ಟ್ ಡಿಕಂಪೋಸರ್ ಇರಲಿ ಇದೆಯಲ್ಲ ಅದು, ಈ ಮೂರು ಬೇಕಾಗ. ಮೊದಲಿಗೆ ನಾವು ಏನ್ ಮಾಡ್ಬೇಕು, ಬೆಲ್ಲವನ್ನ ಪುಡಿ ಪುಡಿಯಾಗಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆ ಒಂದು ಬ್ಯಾರಲ್ಗೆ ಅಂದ್ರೆ ಖಾಲಿ ಇರ್ತಕ್ಕಂತ ಬ್ಯಾರಲ್ಗೆ 200 ಲೀಟರ್ ಬ್ಯಾರಲ್ಗೆ ನಾವು ಪುಡಿ ಇರ್ತಕ್ಕಂಥ ಬೆಲ್ಲನ ಅದಕ್ಕೆ ಸೇರಿಸ್ಬೇಕು. 2 kg ಆಮೇಲೆ 200 ಲೀಟರ್ ನೀರು. 2 kg ಬೆಲ್ಲವನ್ನ ಪುಡಿ ಮಾಡಿ ನಾವು ಬ್ಯಾರಲ್ಗೆ ಹಾಕಿದ ಮೇಲೆ ಮತ್ತೆ 200 ಲೀಟರ್ ನೀರನ್ನ ಆ ಬ್ಯಾರಲ್ಗೆ ಸೇರಿಸ್ಬೇಕು. ಇದನ್ನ ಸೇರಿಸಿದ ಮೇಲೆ ನಾವು ಚೆನ್ನಾಗಿ ಮಿಶ್ರಣ ಮಾಡಬೇಕು, ಅಂದ್ರೆ ಆ ದ್ರಾವಣ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ಮೇಲೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಏನು 20 ml ಇದೆಯಲ್ಲ ಅದನ್ನ ನಾವು ಕೈಯಿಂದ ಮುಟ್ಟದಂಗೆ ಯಾವ್ದಾದ್ರು ಒಂದು ಸ್ಪೂನ್ ಅಥವಾ ಒಂದು ಕಟ್ಟಿಗೆ ತಗೊಂಡು ಅದೇ ಸ್ವಲ್ಪ ಗಟ್ಟಿ ಆಗಿರ್ತದೆ, ಲಿಕ್ವಿಡ್ ಅಂತಂದ್ರು ಕೂಡ ಸ್ವಲ್ಪ ಗಟ್ಟಿ ಇದೆ, ಅದನ್ನ ನೀವು ಒಂದೊಂದೇ ಅಗಳು ಅಗಳು ತೆಗೆದು ನೀವು ಅದಕ್ಕೆ ಹಾಕಿ ಆ 20 ml ಪೂರ್ತಿ ನೀವು ಆ ಒಂದು 200 ಲೀಟರ್ಗೆ ಮತ್ತೆ ಏನು 2 kg ಬೆಲ್ಲ ಇದೆಯಲ್ಲ ಅದಕ್ಕೆ ಮಿಶ್ರಣ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಹಾ, ಇದನ್ನ ತಿರುಗಿಸಿದ ಮೇಲೆ ಈಗ ನಾವು ಅಂದ್ರೆ ಏನಂತಂದ್ರೆ ಇದನ್ನ ನಾವು ಒಂದು ವಾರ ತನಕ ಬಿಡಬೇಕು. ಅಂದ್ರೆ ಒಂದು ವಾರ ಅಂತಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಡ್ಡಾಯವಾಗಿ ಕಂಪಲ್ಸರಿ ತಿರುಗಿಸಲೇಬೇಕು. ಈ ತಿರುಗಿಸೋಕೆ ಏನಾದ್ರೆ ಕ್ರಮಗಳಿದಾವ? ತಿರುಗಿಸ್ಲಿಕ್ಕೆ ಏನಂದ್ರೆ ಒಂದ್ಸರಿ ನಾವು ಈಗ ಕ್ಲಾಕ್ ವೈಸ್ ಅಂದ್ರೆ ಈ ಎಡದಿಂದ ಬಲಕ್ಕೆ ಆಮೇಲೆ ಬಲದಿಂದ ಎಡಕ್ಕೆ ಒಂದು ನಾವು ಒಂದು ಉದ್ದವಾಗಿರ್ತಕ್ಕಂತ ಕಟ್ಟಿಗೆ ಇರ್ಬೋದು ಅಥವಾ ಯಾವುದೇ ಒಂದು ಸಲಕರಣೆ ತಗೊಂಡು ಚೆನ್ನಾಗಿ ಬೆಳಗ್ಗೆ ಒಂದ್ಸರಿ ನಾವು ಇದನ್ನ ಸಾಯಂಕಾಲ ಟೈಮ್ ಇದರಲ್ಲಿ ನಾವು ಚೆನ್ನಾಗಿ ತಿರುವಿದ್ರೆ ಅಥವಾ ಮಿಶ್ರಣ ಮಾಡಿದ್ರೆ ನಮಗೆ ಒಳ್ಳೆ ವೇಸ್ಟ್ ಡಿಕಂಪೋಸರ್ ಕೂಡ ರೆಡಿ ಆಗುತ್ತೆ. ಹಾ, 200 ಲೀಟರ್ ವೇಸ್ಟ್ ಡಿಕಂಪೋಸರ್ ರೈತರೇ ತಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದು. ಇದು ಎಷ್ಟು ದಿನದಲ್ಲಿ ಸಿದ್ಧವಾಗುತ್ತೆ? ಇದು ಏನಂತಂದ್ರೆ ನಮಗೆ ಈ ಒಂದು ಸುಮಾರು 7 ದಿನ, ಬ್ಯಾಸಗಿ ಬಂತಂದ್ರೆ 4-5 ದಿನಗಳಲ್ಲಿ ನಮಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಅಂದ್ರೆ ಫಾಸ್ಟ್ ಆಗಿ ಇದು ಮಿಶ್ರಣ ರೆಡಿ ಆಗುತ್ತೆ. ಇನ್ನು ನಾವು ಈ ಚಳಿಗಾಲಕ್ಕೆ ಬಂದ್ರೆ ಅಂದ್ರೆ ಸ್ವಲ್ಪ ನಾವು ಇಲ್ಲಿ ಲೇಟ್ ಆಗುತ್ತೆ, ಅಂದ್ರೆ 7 ದಿವಸ ಆಗ್ಬೋದು, 8 ದಿವಸ ಆಗ್ಬೋದು, ಅಂದ್ರೆ ನಮಗೆ 7 ದಿವಸ ಮ್ಯಾಕ್ಸಿಮಮ್ ಅಷ್ಟೊಳಗೆ ನಮಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ರೆಡಿ ಆಗುತ್ತೆ. ಹಂಗಾಗಿ ಈ ವೇಸ್ಟ್ ಡಿಕಂಪೋಸರ್ ನಿಂದ ಯಾವ ರೀತಿ ಮತ್ತೆ ಬೆಳೆಯ ಅವಶೇಷಗಳನ್ನೆಲ್ಲ ಕಂಪೋಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ